ಬಳಲಿ ಪಾರ್ವತೀಶ್ವರ ನೀನೆಲ್ಲ ನೊಲಿದು ಪಾಲಿಸೈ ಗುರುವಿನೊಳಗೆ ಸಿಲುಕಿ ಮುಂದ ನರಿಯ ದಮನ ಪಂಚಸೂತಕವಿಲ್ಲವೆಂದು ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಅಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳನ್ನು ಪೂಜಿಸಿ ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಕಲ್ಲ ಶಿವನ ಶಿವನ ಕಲ್ಲ ಬಲ್ಲೊಡೆದು ನೀವು ಬೇಡಿರೆಂದು ಶಿವನ ಶಿವನ ಕಲ್ಲ ಬಲ್ಲೊಡೆ ನೀವು ಬೇಡಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಹಿಂದೆ ಪುಟ್ಟನ ಹಿರಿಯರೆಲ್ಲ ಮುಂದೆ ಪುಟ್ಟುವ ಕಿರಿಯರೆಲ್ಲ ಕಿರಿಯರಿಲ್ಲ ಸಂದಿ ಗೊಂದಿಯ ಸಂಘವಿಲ್ಲದಿರ ಒಂದಿದರೆ ಬಹು ಚಂದವೆಂದು ಗೊಂದಿಯ ಕಂಡರೆ ಒಂದನಗಳೇ ನ್ಯಾತಕೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಲ್ಲರಳು ತಾ ಸೇರಬೇಕವರೆಲ್ಲರಳು ಓಡಾಡಬೇಕು ಎಲ್ಲರಳು ತಾ ಸೇರಬೇಕು ಎಲ್ಲರಳು ಓಡಾಡಬೇಕು ಅಲ್ಲಿ ಇಲ್ಲದಿರ್ದ ಸುಳ್ಳು ಎಂದು ಇಲ್ಲವೆಂದು ಇಲ್ಲದಿದ್ದರೆ ಸುಳ್ಳೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಮೂರು ಪುಳಗಳ ಮೂರು ಗುಣಗಳ ಮೂರು ಮಲಗಳ ಮೂರು ವ್ಯಸ್ತೆಯ ಮೂರು ಪುರಗಳ ಮೂರು ಗುಣಗಳ ಮೂರು ಮಲಗಳ ಮೂರು ವ್ಯಸ್ತೆಯ ನಾನು ನೀನಲ್ಲದೆ ಸಗುವ ಧ್ಯಾನ ಮೌನಗಳಾತಕೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದು ನಾಳೆ ಎಂದು ಕಳೆದರೆ ಮುಂದೆಯ ಮಕಾದಿರುವನೆಂದು ಎಂದು ನಾಳೆ ಎಂದು ಕಳೆದರೆ ಮುಂದೆಯ ಮಕಾದಿರುವನೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಬಾಲನಾಗುತ್ತ ಬೆಳೆದು ಯೌವನ ತಾಳಿ ಬದುಕಿಯ ತನವು ಮುಪ್ಪಿನ ಬಾಲನಾಗುತ್ತ ಬೆಳೆದು ಯೌವನ ತಾಳೆ ಬಳಕೆ ತನವು ಮುಪ್ಪಿನ ಚೀಲವಾಗುತ್ತ ಕೆಳಲು ನೀವ ಕಾಲ ಪಾಶದಿ ಬೀಳುವರೆಂದು ಚೀಲವಾಗುತ್ತ ಚೀಲ ನೀವ ಕಾಲ ಪಾಶದಿ ಬೀಳುವರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ಸುಖವಿನ್ನೇತ ಕೆಂಬಿರಿ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ತೆರೆಯ ಸುಖವಿನ್ನೇತ ಕೆಂಬಿರಿ ಮರೆತು ಮರಣವ ಮರಳಿ ಭೋಗದೆ ಬೆರೆದು ದುಃಖಿಗಳಾಯಿರೆಂದು ಮರೆತು ಮರಣವ ಮರಳಿ ಭೋಗದೆ ಬೆರೆದು ದುಃಖಿಗಳಾದಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಮುಂದೆ ಬರುವುದು ಮುಪ್ಪು ಅಲ್ಲ ನಂದ ಎಂಬುವುದೆಲ್ಲ ಒದರೆ ಮಂದ ಬುದ್ಧಿಯ ಬಿಟ್ಟು ನಿಂದ ಬಂದ ಪದವಿಯ ಸೇರಿರೆಂದು ಮಂದ ಬುದ್ಧಿಯ ಬಿಟ್ಟು ನಿತ್ಯ ನಂದ ಪದದಲ್ಲಿ ಸೇರಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ನಮ್ಮ ಸದ್ಗುರು ಮಂಕೋತನ ನಿಮಗೆ ತೆಗೆ ಬಿಡುವ ತಂಕವಿಲ್ಲದೆ ನಮ್ಮ ಸದ್ಗುರು ಶಂಕರಾರ್ಯನ ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಎಳಿ ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ರೈತ ಬಾಂಧವರೇ, ಇಲ್ಲಿಯ ತನಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನೀರ್ಗುಂಟ್ಯ ಪಾಳ್ಯದ ಕಂಚೀರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ.